ವಿಶೇಷ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಯುಟಿ ಖಾದರ್ ಸರ್ವಾನುಮತದಿಂದ ಆಯ್ಕೆ, ಗಣ್ಯರ ಅಭಿನಂದನೆ. ಜಿ20 ಗುಂಪಿನ ಎರಡನೇ ಸಭೆ ಬೆಂಗಳೂರಿನಲ್ಲಿ, ಜಾಗತಿಕ ಮೌಲ್ಯ ವೃದ್ಧಿ ಹಾಗೂ ಮುಕ್ತ ವ್ಯಾಪಾರ ಕುರಿತು ಸಮಾಲೋಚನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕವಚದ ಉಕ್ತು ಕಲಿಕೆಗೆ ಇಲ್ಲ ಯಾವುದೇ ಭೇದ, ಕಲಿಯುತ್ತ ಕಲಿಸುತ್ತ ಸವಿಜ್ಞಾನದ ಸ್ವಾದ. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಉಕ್ತು ಕಲಿಕೆಗೆ ಇಲ್ಲ ಯಾವುದೇ ಭೇದ, ಕಲಿಯುತ್ತ ಕಲಿಸುತ್ತ ಸವಿಜ್ಞಾನದ ಸ್ವಾದ. ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕಸಿದುಕೊಳ್ಳುವುದು ಅಪರಾಧ. ಸರಿಯಾಗಿ 6:51 ಸಮಯ ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಾರ್ವಜನಿಕರೇ ಗಮನಿಸಿ, ಮೇ 20 ರಿಂದ ಜೂನ್ 5 ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ 2 ದೇಶಭಕ್ತಿ ಗೀತೆಗಳನ್ನು ಆಲಿಸಿ ಜಯ ಸುದರ್ಶನ ಅವರ ರಚನೆ, ಎಚ್ ಕೆ ನಾರಾಯಣ, ಶಾಂತಾ ಜಯತೀರ್ಥ ಮತ್ತು ಸಂಗಡಿಗರು ಹಾಡಿದ್ದಾರೆ. ಇನ್ನೊಂದು ಕವಿ ಕುವೆಂಪು ಅವರ ಕವಿತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಕನ್ನಡಿಗ ನಾನು, ಹಿಂದಿಯವ ನಾನೇ, ತಮಿಳನಯ್ಯ ನಾನು, ತೆಲುಗಿನವ ನಾನು, ಮಲಯಾಳಿ ನಾನೇ, ಭಾರತೀಯ ನಾನೇ, ಭಾರತೀಯ ನಾನೇ, ಭಾರತೀಯ ನಾನು. ಕನ್ನಡಿಗ ನಾನು, ಹಿಂದಿಯವ ನಾನೇ, ತಮಿಳನಯ್ಯ ನಾನೇ ಭಾರತೀಯ ನಾನು ಯೇಸು ಕುಲ ನಾನು ಗುರು ಭಕ್ತ ನಾನೇ ಭಾರತೀಯ ನಾನೇ ಭಾರತೀಯ, ನಾನೇ ಭಾರತೀಯ. ನಾನು ಕನ್ನಡಿಗ, ನಾನು ಹಿಂದಿಯವ, ನಾನೇ ತಮಿಳನಯ್ಯ. ಲಕ್ಷದನಿಯದ್ದು ಮುಗಿಲ ಮುಟ್ಟಿರಲು ತಾಳ ತಪ್ಪಬಹುದೇ, ತಾಳ ತಪ್ಪಬಹುದೇ. ಭಾಷೆ ನೂರೆಂಟು ಧರ್ಮ ಕಗ್ಗಂಟು ಎಂದು ಹೇಳಬಹುದೇ. ಲಕ್ಷದನಿಯದ್ದು ಮುಗಿಲ ಮುಟ್ಟಿರಲು ತಾಳ ತಪ್ಪಬಹುದೇ, ತಾಳ ತಪ್ಪಬಹುದೇ. ನಾನು ಕನ್ನಡಿಗ, ನಾನು ಹಿಂದಿಯವ, ನಾನೇ ತಮಿಳನಯ್ಯ. ನಾನು ತೆಲುಗಿನವ, ನಾನು ಮಲಯಾಳಿ, ನಾನೇ ಭಾರತೀಯ, ನಾನೇ ಭಾರತೀಯ, ನಾನೇ ಭಾರತೀಯ. ಕೈದುಂಬಿ ಕಸುವೆ ಮೈದುಂಬಿ ಜತೆಯಾಗು ಬಂಧು, ದುಡಿಮೆ ಕೈದುಂಬಿ ಕಸುವೆ ಮೈದುಂಬಿ ಜತೆಯಾಗು ಬಂಧು, ಜತೆಯಾಗು ಬಂಧು, ಜತೆಯಾಗು ಬಂಧು. ನಾನು ಕನ್ನಡಿಗ, ನಾನು ಹಿಂದಿಯವ, ನಾನೇ ತಮಿಳನಯ್ಯ. ನಾನೇ ಭಾರತೀಯ, ನಾನೇ ಭಾರತೀಯ. ಬಾರಿಸು ಕನ್ನಡ ಡಿಂ ಡಿಮ್ಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂ ಡಿಮ್ಮವ, ಹೃದಯ ಶಿವ. ಬಾರಿಸು ಕನ್ನಡ ಡಿಂ ಡಿಮ್ಮವ, ಓ ಕರ್ನಾಟಕ ಹೃದಯ ಶಿವ. ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಸತ್ತಂತಿ ಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತರದಲ್ಲಿ ಹರಸು, ಬಾರಿಸು ಕನ್ನಡ ತಿಂಡಿಮ್ಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ತಿಂಡಿಮ್ಮವ.

ಪಾಲಿಸ್ಟೈರೀನ್ ಬಲೆ, ಕಾಗದದ ಅಥವಾ ಕಾಗದ ಹುಲ್ಲನ್ನ ಪ್ಯಾಕಿಂಗಿಗೆ ಬಳಸಬೇಕು. ತಂಪು ಮಾಡುವುದು, ದೂರದ ಮಾರುಕಟ್ಟೆಗಳಿಗೆ ಹಣ್ಣುಗಳನ್ನು ಸಾಗಿಸಲು ಪ್ಯಾಕಿಂಗ್ ಮಾಡಿದ ಹಣ್ಣುಗಳನ್ನು ಸುಮಾರು 13 ಡಿಗ್ರಿ ಸೆಲ್ಸಿಯಸ್ ಉಷ್ಣ ತಾಪಮಾನವಿರುವ ಹಾಗೂ 85-90% ಆರ್ದ್ರತೆ ಹೊಂದಿದ ಶೈತ್ಯಾಗಾರದಲ್ಲಿ ಇಡಲು ಸಾಗಿಸಬೇಕು. ಇದರಿಂದಾಗಿ ಹಣ್ಣುಗಳ ಉಷ್ಣ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ನಿಂದ 13 ಡಿಗ್ರಿ ಸೆಲ್ಸಿಯಸ್ ಬರಲು 6 ಗಂಟೆಗಳ ಸಮಯ ತಗಲುತ್ತದೆ. ತಂಪು ಮಾಡಿದ ಪೆಟ್ಟಿಗೆಗಳನ್ನು 100 ಸೆಂಟಿಮೀಟರ್ ಮತ್ತು 80 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್ ಇರುವ ಹಲಗೆಯ ಮೇಲೆ ಇಟ್ಟು ಸ್ಕ್ರೇಪ್ ಪ್ಯಾಕಿಂಗ್ ಮಾಡಿದ ನಂತರ 12.50 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವ ಶೀತಗ್ರಹಕ್ಕೆ ಸಾಗಿಸಬೇಕು. ಮಾವಿನ ಸಾಗಾಣಿಕೆ, ಶೈತ್ಯಾಗಾರ ವ್ಯವಸ್ಥೆ ಇರುವ ಕಂಟೈನರ್ನಲ್ಲಿ ತಂಪು ಮಾಡಿದ ಪೆಟ್ಟಿಗೆಗಳನ್ನು ಜೋಡಿಸಿ ಸಾಗಿಸಬೇಕು. ಆರೋಗ್ಯ ಮತ್ತು ನೈರ್ಮಲ್ಯ, ಎಲ್ಲಾ ನಿರ್ಮಲತೆ ಗುಣಮಟ್ಟ ಹೊಂದಿರುವ ಮತ್ತು ಕೀಟ ಸಸ್ಯರೋಗ ಇರದೇ ಇರುವ ಬಗ್ಗೆ ದೃಢೀಕರಿಸಲ್ಪಟ್ಟ ಪ್ರಮಾಣ ಪತ್ರವನ್ನು ಎಲ್ಲ ರಫ್ತಿನ ರವಾನೆಗಳು, ಪ್ಲಾಂಟ್ ಕ್ವಾರಂಟೈನ್ ಮುಂತಾದವುಗಳನ್ನು ಭಾರತ ಸರ್ಕಾರ ಕೃಷಿ ಮಂತ್ರಾಲಯ ನಿರ್ದೇಶನದಿಂದ ಪಡೆದಿರಬೇಕು. ಮಾವಿನ ಹಣ್ಣುಗಳ ಮಾರಾಟ, ನಮ್ಮ ದೇಶದಲ್ಲಿ ತಾಜಾ ಹಣ್ಣುಗಳ ಮಾರಾಟ ನಿಯಂತ್ರಿತ ಮಾರುಕಟ್ಟೆಗಳ ನಿಯಮದ ಅಡಿಯಲ್ಲಿ ಬರದೇ ಇರುವುದರಿಂದ ಇವುಗಳ ಮಾರಾಟ ವೈಜ್ಞಾನಿಕ ರೀತಿಯಲ್ಲಿ ಆಗುತ್ತಿಲ್ಲ. ಸದ್ಯದ ಸ್ಥಿತಿಯಲ್ಲಿ ಮಾವು ಬೆಳೆಗಾರರು ಭಗವಾನರಿಗೆ ಹೂ ಹಾಗೂ ಕಾಯಿ ಬಿಡುವ ಮೊದಲೇ ಮಾರ್ಗ 1 ಅಥವಾ ಕಾಯಿಗಳು ಆದ ಮೇಲೆ ಮಾರ್ಗ 2 ಮಾರಾಟ ಮಾಡುವುದು ಸಾಮಾನ್ಯ ಪದ್ಧತಿಯಾಗಿರುವುದು. ಇದರೊಂದಿಗೆ ಕೆಲವೇ ರೈತರು ಮಾಗಿದ ಮಾವಿನ ಹಣ್ಣುಗಳನ್ನು ಕೊಯ್ಲು ಮಾಡಿ ಕಚ್ಚಾ ಹಣ್ಣುಗಳನ್ನು ಟನ್ ತೂಕದ ಆಧಾರದ ಮೇಲೆ ಮಾರ್ಗ 3 ಸಂಸ್ಕರಣಾ ಘಟಕಕ್ಕೆ ಮಾರಾಟ ಮಾಡುವುದು ಇನ್ನೊಂದು ಮಾರಾಟದ ಮಾರ್ಗವಾಗಿದೆ. ಹೀಗೆ ಒಟ್ಟಿನಲ್ಲಿ ಮಾವಿನ ಹಣ್ಣುಗಳನ್ನು 3 ವಿಧವಾಗಿ ಮಾರಾಟ ಮಾರ್ಗದಲ್ಲಿ ರೈತರು ಹಣ್ಣುಗಳನ್ನು ಮಾರುವರು. ಈ 3 ಮಾವಿನ ಹಣ್ಣಿನ ಮಾರಾಟ ಮಾರ್ಗದಲ್ಲಿ ಬೆಳೆಗಾರರ ಪಾಲು ಗ್ರಾಹಕರ ಬೆಲೆಯಲ್ಲಿ 34%-72% ಹಾಗೂ 80%-% ಅನುಕ್ರಮವಾಗಿರುವುದೆಂದು ಸಂಶೋಧನಾ ಮಾಹಿತಿಯಿಂದ ತಿಳಿದು ಬಂದಿರುತ್ತದೆ. ಇದರಿಂದ ರೈತರು ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ ಮಾವಿನ ಹಣ್ಣುಗಳನ್ನು ಮಾಗಿದ ನಂತರ ಕೊಯ್ಲು ಮಾಡಿ ಸಂಸ್ಕರಣಾ ಘಟಕಕ್ಕೆ ಹಣ್ಣುಗಳನ್ನು ಮಾರಾಟ ಮಾಡೋದರಿಂದ ಪಟ್ಟ ಪರಿಶ್ರಮಕ್ಕೆ ಗ್ರಾಹಕರ ಬೆಲೆಯಲ್ಲಿ 80%-% ಮಾವಿನ ಬೆಳೆಗಾರ ತನ್ನ ಪಾಲನ್ನು ಯಾವುದೇ ಆತಂಕವಿಲ್ಲದೆ ಪಡೆದುಕೊಳ್ಳಬಹುದು. ಇದರೊಂದಿಗೆ ಕಡಿಮೆ ಸಂಖ್ಯೆಯಲ್ಲಿರುವ ಮಾರುಕಟ್ಟೆಯ ಮಧ್ಯವರ್ತಿಗಳ ಬೆಲೆ ನಿಯಂತ್ರಣ ಕ್ರಮವನ್ನು ಮುರಿಯಲು ಹಾಗೂ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ಬೇಡಿಕೆ ಮತ್ತು ಪೂರೈಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ರೈತರ ಸಂಘಟನೆಗಳನ್ನು ಹುಟ್ಟುಹಾಕುವುದು ಅವಶ್ಯವಿರುವುದು. ಹೀಗೆ ಸಂಘಟನೆಗಳ ಸ್ಥಾಪನೆಯಿಂದ ಗ್ರಾಹಕರಿಗೆ ಬೇಕಾದ ಪ್ರಮಾಣದಲ್ಲಿ ತಾಜಾ ಹಣ್ಣುಗಳನ್ನು ಪೂರೈಸಿ ಉಳಿದ ಮಾವಿನ ಹಣ್ಣುಗಳನ್ನು ಸಂಸ್ಕರಣಾ ಘಟಕಕ್ಕೆ ಮೌಲ್ಯವರ್ಧೀಕರಿಸಲು ಪೂರಕವಾದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ. ಮುಕ್ತ ಮಾರುಕಟ್ಟೆಯ ವ್ಯವಸ್ಥೆಯ ಲಾಭವನ್ನು ಪಡೆಯಲು ಈ ಸಂಘಟನೆಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಲು ಮತ್ತು ಸುಗಮವಾಗಿ ನಮ್ಮ ದೇಶದಿಂದ ಉತ್ತಮ ಗುಣಮಟ್ಟದ ತಾಜಾ ಮಾವಿನ ಹಣ್ಣುಗಳನ್ನು ನೆರೆಯ ರಾಷ್ಟ್ರಗಳಿಗೆ ರಫ್ತು ಮಾಡಲು ಇನ್ನೊಂದು ಅವಕಾಶವನ್ನು ಸೃಷ್ಟಿಸಲು ಅನುಕೂಲವಾಗುವುದು. ಸಾರ್ವಜನಿಕರೇ ಗಮನಿಸಿ, May 20-5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಯಾಂತ್ರೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ ಅಪರ ಕೃಷಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಶ್ರೀ MS ದಿವಾಕರ್ ಅವರು. ನಮಸ್ಕಾರ ದಿವಾಕರ್ ಅವರೇ. ಜೈ ಕಿಸಾನ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಈಗ ಮೊದಲಿಗೆ ಕೃಷಿ ಯಾಂತ್ರೀಕರಣ ಅಂದ್ರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಯಾಂತ್ರೀಕರಣ ಅಂದ್ರೆ ಯಂತ್ರ. ಕೃಷಿಯಲ್ಲಿ ಯಂತ್ರಗಳ ಉಪಯೋಗ ಮಾಡುವುದನ್ನು ನಾವು ಕೃಷಿ ಯಾಂತ್ರೀಕರಣ ಅಂತ ಹೇಳ್ತೀವಿ. ಹಿಂದೆಲ್ಲ ನಾವು ಎತ್ತುಗಳ ಮುಖಾಂತರ ಪ್ರಾಣಿಗಳ ಕೆಲವು ಕೋಣ, ಕೆಲವು ಕಡೆ ಕತ್ತೆಗಳನ್ನು ಉಪಯೋಗಿಸಿ ನಾವು ವ್ಯವಸಾಯ ಮಾಡ್ತಾ ಇದ್ವಿ.

ಅವರು ಅವರು ಎಲ್ಲ ವಿವರಗಳನ್ನು ನಾವು ಈಗಾಗಲೇ ಫ್ರೂಟ್ಸ್ ಅಂತ ಒಂದು ತಂತ್ರಾಂಶ ಇದೆ, ಏನು ನಾವು ಪಿ ಎಂ ಕಿಸಾನ್ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,500 ಕೊಟ್ಟಿದೀವಲ್ಲ, ಹೌದು, ಸುಮಾರು 54 ಲಕ್ಷ ಜನಕ್ಕೆ ನಾವು ಈಗ ಕೊಟ್ಟಿದೀವಿ. ಈಗ ಸದ್ಯದಲ್ಲಿ ನಮ್ಮ ಹತ್ರ ಈಗ ಸುಮಾರು 68 ಲಕ್ಷ ರೈತರ ನಮ್ಮ ಹತ್ರ ವಿವರ ನಮ್ಮಲ್ಲಿದೆ ತಂತ್ರಾಂಶದಲ್ಲಿ. 68 ಲಕ್ಷ ರೈತರು, ಅದರಲ್ಲಿ ನಾವು ಈಗ ಆಲ್ರೆಡಿ 54 ಲಕ್ಷ ರೈತರಿಗೆ ದುಡ್ಡು ಕೊಟ್ಬಿಟ್ಟಿದೀವಿ, ಅವರ ಅಕೌಂಟ್ಗೆ ಡಿಬಿಟಿ ಮಾಡಿದೀವಿ, ಹಾಗಾಗಿ ನೇರ ನಗದು ವರ್ಗಾವಣೆ ಮಾಡಿಬಿಟ್ಟಿದೀವಿ ಪಿ ಎಂ ಕಿಸಾನ್. ಹಾಗಿದ್ದ ನಮ್ಮ ಹತ್ರ ಅವ್ರದ್ದೆಲ್ಲ ರೆಕಾರ್ಡ್ಸ್ ಇದೆ, ಅವ್ರದ್ದು ಆಧಾರ್ ಕಾರ್ಡ್, ಯಾವ್ಯಾವ ಸರ್ವೆ ನಂಬರ್ ನಲ್ಲಿ ಎಷ್ಟು ಹೊಲ ಇದೆ, ಯಾವ ಕ್ಯಾಟಗರಿನಲ್ಲಿ ಬರ್ತಾರೆ, ಅವ್ರ ಮೊಬೈಲ್ ನಂಬರ್, ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ನಮ್ಮ ಹತ್ರ ಇದೆ. ಅವ್ರು ನೇರವಾಗಿ ನಮ್ಮ ಸಮೀಪದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರ ಫ್ರೂಟ್ಸ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಅನ್ನು ಅವರು ಕೊಟ್ಟರೆ ಅವ್ರಿಗೆ ಅಲ್ಲಿ ರಿಜಿಸ್ಟರ್ ಮಾಡಿಸಬಹುದು. ನನಗಿಂತ ಕೃಷಿ ಉಪಕರಣ ಬೇಕು, ಇಂಥ ಯಂತ್ರೋಪಕರಣ ಬೇಕು ಅಂದ್ರೆ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಎನ್ಪ್ಯಾನಲ್ ಮಾಡಿದೀವಿ. ನಮ್ಮ ಕೃಷಿ ಇಲಾಖೆಯಲ್ಲಿ ಯಾವ್ದು ನಾವು ಟೆಂಡರ್ ಕರೆಯೋದಿಲ್ಲ, ಎಂಪ್ಯಾನಲ್ ಮಾಡ್ತೀವಿ. ಯಾರು ಗುರುತಿಸ್ತೀರಾ? ಗುರುತಿಸ್ತೀವಿ ಅಂದ್ರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅವರು ಟೆಸ್ಟಿಂಗ್ ಸರ್ಟಿಫಿಕೇಟ್ ಇರುತ್ತೆ, ಒಂದು ಪರೀಕ್ಷಾ ವರದಿ. ಆ ಪರೀಕ್ಷಾ ವರದಿ ಕೇಂದ್ರ ಸರ್ಕಾರದ ಕೆಲವು ಲ್ಯಾಬ್ ಗಳಿದೆ, ಆ ಲ್ಯಾಬ್ ನಲ್ಲಿ ಆ ಉಪಕರಣಗಳಿಗೆ ಆ ಸರ್ಟಿಫಿಕೇಟ್ ತಗೊಂಡಿದ್ರೆ, ಅಂದ್ರೆ ಈ ಕೃಷಿ ಉಪಕರಣಗಳ ಪ್ರಯೋಗಾಲಯಗಳು ಇದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತವೆ, ಆ ಎಲ್ಲ ಪ್ರಯೋಗಾಲಯಗಳು ಪ್ರತಿಯೊಂದು ಉಪಕರಣಗಳನ್ನು ಪರಿಶೀಲಿಸಿ ಒಂದು ದೃಢೀಕರಣ ಕೊಡ್ತಾರೆ. ಆ ದೃಢೀಕರಣ ಇದ್ದಲ್ಲಿ ನಾವು ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಯಾರು ರಾಜ್ಯಾದ್ಯಂತ ಬೇರೆ ರಾಜ್ಯದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರನ್ನೆಲ್ಲರನ್ನು ನಾವು ಎಂಪ್ಯಾನಲ್ ಮಾಡ್ತೀವಿ, ಒಂದು ಲಿಸ್ಟ್ ಮಾಡಿಬಿಡ್ತೀವಿ. ಆ ಲಿಸ್ಟ್ನಾಗ ಇರೋರನ್ನೆಲ್ಲ ಆನ್ಲೈನ್ ಅಲ್ಲಿ ನಾವು ಅದನ್ನ ಶೇಖರಿಸಿದ್ವಿ. ಅವರು ಯಾವುದೇ ಕಂಪನಿಯ ಯಾವುದೇ ರೈತರ ಇಚ್ಛೆ ಪಟ್ಟ ಉಪಕರಣಗಳನ್ನು ಇಚ್ಛೆ ಪಟ್ಟ ಕಂಪನಿಗಳಿಂದ ಅವರು ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ. ಅದಕ್ಕೆ ಅವರು ಸಂಬಂಧಪಟ್ಟ ರೈತರ ವಂತಿಕೆಯನ್ನ ಅವರ ಖಾತೆಯಿಂದ ಸಂಬಂಧಪಟ್ಟ ಮ್ಯಾನುಫ್ಯಾಕ್ಚರರ್ ಖಾತೆಗೆ, ಯಾರು ಉತ್ಪಾದನೆ ಮಾಡ್ತಾರೆ ಯಾವ ಕಂಪನಿ ಸಂಸ್ಥೆ ಆ ಸಂಸ್ಥೆಯ ಖಾತೆಗೆ ಅವರ ಖಾತೆಯಿಂದ ವರ್ಗಾವಣೆ ಮಾಡಬೇಕಾಗುತ್ತೆ. ರೈತರ ವಂತಿಕೆಯನ್ನು ವರ್ಗಾವಣೆ ಮಾಡಿದ ನಂತರ ನಾವು ಅವರಿಗೆ ಒಂದು ಕಾರ್ಯಾದೇಶ ಕೊಟ್ಟು ಆ ಯಂತ್ರೋಪಕರಣಗಳನ್ನ ಸರಬರಾಜು ಮಾಡ್ಲಿಕ್ಕೆ ಆದೇಶ ಕೊಡ್ತೀವಿ. ಅವರ ಆದೇಶದಂತೆ ತಂದು ತಗೊಂಬಂತಾರೆ, ಅದನ್ನ ನಮ್ಮ ಒಂದು ಆಪ್ ಇದೆ ಮೊಬೈಲ್ ಆಪ್ ಮುಖಾಂತರ ಅದನ್ನ ನಾವು ಫೋಟೋ ತೆಗೆದುಕೊಂಡು ರೈತರಿಗೆ ವಿತರಿಸಿ ಅದನ್ನ ಅಪ್ಲೋಡ್ ಮಾಡ್ತೀವಿ ನಮ್ಮ ಸಾಫ್ಟ್ವೇರ್ ಅಲ್ಲಿ. ಆ ಸಾಫ್ಟ್ವೇರ್ನಲ್ಲಿ ಯಾರು ಬೇಕಾದ್ರು ಅದನ್ನ ನೋಡಬಹುದು. ಅಂದ್ರೆ ನೀವು ಪಾರದರ್ಶಕತೆ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಫಲಾನುಭವಿ ಪಟ್ಟಿಗಳನ್ನ ಕೇಳೋ ಅವಶ್ಯಕತೆ ಇಲ್ಲ. ನಾವು ಹಿಂದಿನ ವರ್ಷ ಸುಮಾರು 1-2 ಲಕ್ಷ ಜನಕ್ಕೆ ನಾವು ಕೊಟ್ಟಿದೀವಿ ಅಂದ್ರೆ 2 ಲಕ್ಷ ರೈತರ ಎಲ್ಲ ವಿವರಗಳು ಫೋಟೋ ಸಹಿತ, ಅಕ್ಷಾಂಶ ರೇತಾಂಶ ಸಹಿತ ಫೋಟೋ ತೆಗಿತೀವಿ, ಫೋಟೋ ಸಹಿತ ನಮ್ಮ ಹತ್ರ ದಾಖಲೆಗಳು ಯಾವ ರೈತರಿಗೆ ಕೊಟ್ಟಿದೀವಿ. 28,000-30,000 ಗ್ರಾಮಗವಾರ ನಮ್ಮಲ್ಲಿ ಮಾಹಿತಿ ಸಿಗುತ್ತೆ ಯಾರಿಗೆ ಕೊಟ್ಟಿದೀವಿ ಅಂತೇಳಿ. ನೀವು ಕ್ಷಣ ಮಾತ್ರದಲ್ಲಿ ನೋಡಬಹುದು, ನನ್ನ ಮೊಬೈಲ್ ಸೆಟ್ ಅಲ್ಲಿ ಇದೆ. ಅದೇ ರೀತಿ ಎಲ್ಲ ನಮ್ಮ ರಾಜ್ಯದ ಎಲ್ಲ ಅಧಿಕಾರಿಗಳ ಹತ್ರ ಜಿಲ್ಲೆಯವರದು ಮಾಹಿತಿ ಇರುತ್ತೆ, ಆ ಮಾಹಿತಿನ ಯಾರು ಬೇಕಾದರೂ ಪಡಿಬಹುದು. ಆಮೇಲೆ ನೀವು ಅದನ್ನ ಪರಿಶೀಲನೆ ಮಾಡಬಹುದು. ಈ ರೀತಿ ಅಪ್ಲೋಡ್ ಆದ್ಮೇಲೆ ಇಲಾಖೆಯಿಂದ ಸಹಾಯಧನ ಕಂಪನಿಗೆ ಹೋಗುತ್ತಾ ನೇರವಾಗಿ? ಇದು ಅಪ್ಲೋಡ್ ಆದ್ಮೇಲೆ ನೇರವಾಗಿ ಆ ಯಾರು ನಮ್ಮಲ್ಲಿ ಎಂಪ್ಯಾನರ್ ಆಗಿರ್ತಾರ ಉತ್ಪಾದಕರು, ಅವರಿಗೆ ನೇರವಾಗಿ ಸರ್ಕಾರದಿಂದ ಅವ್ರಿಗೆ ನೇರವಾಗಿ ಅವ್ರ ಆನ್ಲೈನ್ ಅಲ್ಲಿ ಹೋಗುತ್ತೆ. ಅದು ಕೂಡ ಈ ಚೆಕ್ ಕೊಡೋದಾಗ್ಲಿ ಡಿಡಿ ಯಾವುದೂ ಇಲ್ಲ ಪದ್ಧತಿ, ನೇರವಾಗಿ ನೇರ ನಗದು ವರ್ಗಾವಣೆ, ನೇರ ನಗದು ಕೂಡ ಅವ್ರಿಗೆ ನೇರ ನಗದನೇ ಹೋಗುತ್ತೆ. ಇದು ಒಂದು ಮುಖ್ಯವಾಗಿ ಪಾರದರ್ಶಕವಾಗಿ ನಡೀತಾ ಇದೆ, ಅತ್ಯಂತ ಪಾರದರ್ಶಕವಾಗಿದೆ. ಇದನ್ನ ಕೇಂದ್ರ ಸರ್ಕಾರದವರು ಕೂಡ ಗಮನಿಸಿ ಅನೇಕ ಸಭೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರಶಂಸೆ ಮಾಡಿದ್ದಾರೆ. ಯಾಕೆಂದ್ರೆ ಅವರಿಗೆ ಫಲಾನುಭವಿಗಳಿಗೆ ಪಟ್ಟಿಯನ್ನು ನಾವು ಕೊಡಬೇಕಾಗಿದ್ದಾಗ ಈಗ ನಮ್ಮ ಎಲ್ಲ ಈ ತಂತ್ರಾಂಶವನ್ನು ಕೇಂದ್ರ ಸರ್ಕಾರದ ಒಂದು ತಂತ್ರಾಂಶಕ್ಕೆ ಲಿಂಕ್ ಮಾಡಿದ್ವಿ. ಅಂದ್ರೆ ಈಗ ನಿಮ್ದು ಯಾವ್ದೋ ಒಂದು ಗುಲ್ಬರ್ಗಾ ಜಿಲ್ಲೆನ ಯಾವ್ದೋ ಒಂದು ಹಳ್ಳಿನಲ್ಲಿ ಕೊಟ್ಟಿರ್ತಕ್ಕಂಥ ಫಲಾನುಭವಿನ ದೆಹಲಿಯಲ್ಲಿ ಕೂತವರು ಪರಿಶೀಲನೆ ಮಾಡಬಹುದು. ದೇಶದ ಪ್ರಪಂಚದ ಯಾವುದೇ ಮೂಲೆ ಇದ್ದರೂ ಕೂಡ ಆ ಸಾಫ್ಟ್ವೇರ್ ಮುಖಾಂತರ ಪರಿಶೀಲನೆ ಮಾಡಬಹುದು. ಅವಕಾಶ ಇದೆ ಅಂದ್ರೆ ಆ ರೈತರು ಯಾವ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಕೊಂಡುಕೊಂಡಿದ್ದಾರೆ ಅಂತ ನೋಡಬಹುದು. ಅವನ ಫೋಟೋ, ಅವನ ಫೋನ್ ನಂಬರ್ ಕೂಡ ಇರುತ್ತೆ, ಅವ್ರು ಫೋನ್ ಮಾಡಿ ಚೆಕ್ ಮಾಡಬಹುದು ನೀನು ತಗೊಂಡಿರೋ ನಿಜಾನ, ಫೋಟೋದಲ್ಲಿ ಇರೋದು ನಿಜಾನ. ಆಮೇಲೆ ಅವನ್ ನಾವು ಫ್ರೂಟ್ಸ್ ಇಂದ ತಗೊಂಡಿರ್ತೀವಿ, ಅವನ ಒಂದು ನಂಬರ್ ಇರುತ್ತೆ, ಆ ನಂಬರ್ ಇಂದ ನಾವು ತಗೊಂಡು ಅವನ ಖಾತೆಯಿಂದಾನೆ ವರ್ಗಾವಾಗಿರ್ತಾನೆ. ಹಾಗಾಗಿ ಹಣ ಎಲ್ಲ ಕೊಡೋದಕ್ಕೂ ಅವನ ಪಾತ್ರಧಾರ ಆಗಿರ್ತಾನೆ ರೈತ. ಇದರಲ್ಲಿ ನಮ್ಮ ಅಧಿಕಾರಿಗಳಿಗಿಂತ ರೈತನ ಪಾತ್ರ ಎಲ್ಲದರಲ್ಲೂ ಕೂಡ ನಾವು ಒಳಪಡಿಸಿದ್ವಿ. ಅವನು ಹಣ ಕೊಡೋದ್ರಿಂದ ಅವನ ಖಾತೆಯಿಂದ, ಎರಡನೇದಾಗಿ ಅವನ ಆಯ್ಕೆ, ಅವನ ಕಂಪ್ನಿ ಆಯ್ಕೆ, ಅವನದು ಉಪಕರಣ ಆಯ್ಕೆ, ಅವನದು ಎಲ್ಲದೂ ಕೂಡ ಅವನದೇ ಪಾತ್ರ. ಅವನು ತಗೊಂಡಿದ್ದಕ್ಕೆ ನಾವು ಸರ್ಕಾರದ ಹಣವನ್ನ ನಮ್ಮವರು ಪರಿಶೀಲನೆ ಮಾಡಿ ಆ ಸರ್ಕಾರದ ಹಣವನ್ನ ಆ ಕಂಪ್ನಿಗೆ ಪಾವತಿ ಮಾಡ್ತೀವಿ. ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನ ರೈತ ಬಾಂಧವರು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಕೆಲವೊಂದು ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚಿನ ಬೆಲೆ ಇರುತ್ತೆ, ಮತ್ತೆ ಬೇಡಿಕೆನೂ ಕೂಡ ಇರುತ್ತೆ. ಅಂತ ಸಂದರ್ಭದಲ್ಲಿ ತಾವು ರೈತರಿಗೆ ಕಡಿಮೆ ದರದಲ್ಲಿ ಈ ಕೃಷಿ ಯಂತ್ರೋಪಕರಣಗಳನ್ನು ಒದಗಿಸೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದರೆ? ಇಲ್ಲ, ನಾವು ಯಾರು ಈ ಸಣ್ಣ ಮತ್ತು ಸಣ್ಣ ರೈತರಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಬೀಳೋದಿಲ್ಲ. ವರ್ಷದಲ್ಲಿ ಒಂದು 8-10 ದಿವಸ ಮಾತ್ರ ಅವ್ರ ಕೆಲಸ ಇರುತ್ತೆ ಉಳುಮೆ ಮಾಡುವಾಗ. ಉಳುಮೆ ಮಾಡ್ಬೇಕು ಆ ಸಮಯದಲ್ಲಿ ಅವ್ರು ಅಷ್ಟಕ್ಕೊಂದು ಬಂಡವಾಳ ಹಾಕಿ ಟ್ರ್ಯಾಕ್ಟರ್ ಖರೀದಿ ಮಾಡೋಕ್ಕಾಗೋದಿಲ್ಲ. ಇದೇ ಉದ್ದೇಶಕ್ಕೆ ನಮ್ಮ ಸರ್ಕಾರದಿಂದ ಒಂದು ಕೃಷಿ ಯಂತ್ರಧಾರ ಅಂತ ಒಂದು ಯೋಜನೆ ಮಾಡಿದ್ವಿ. ಅದನ್ನ ಪ್ರತಿ ಹೋಬಳಿನಲ್ಲಿ, ನಮ್ಮಲ್ಲಿ 742 ಹೋಬಳಿ ಬರುತ್ತೆ ಕರ್ನಾಟಕದಲ್ಲಿ, ಈಗಾಗಲೇ 695 ಹೋಬಳಿನಲ್ಲಿ ಒಂದು ಕೃಷಿ ಯಂತ್ರಧಾರ ಅಂತ ಮಾಡಿದ್ವಿ. ಖಾಸಗಿಯವರ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಅಲ್ಲಿ ನಿಮಗೆ ಈ ಟ್ರ್ಯಾಕ್ಟರ್ಸ್ ಮತ್ತೇನೆ ನಾನು ಈಗಾಗಲೇ ಹೇಳಿದ ಎಲ್ಲ ಉಪಕರಣಗಳು ಕೂಡ ಬಾಡಿಗೆ ಆಧಾರದ ಮೇಲೆ ಸಿಗುತ್ತೆ. ಬಾಡಿಗೆ ಆಧಾರದ ಮೇಲೆ ನೀವು ಬೇರೆ ಕಡೆ ಬಾಡಿಗೆ ಕೊಡೋ ಬದಲು ಇವ್ರ ಹತ್ರ ಬಾಡಿಗೆ ಕೊಟ್ಟು ತಗೋಬಹುದು. ಅಂದ್ರೆ ಸ್ಥಳೀಯವಾಗಿ ಬಾಡಿಗೆ ನಿಮ್ಗೆ ಆ ಸಮಯದಲ್ಲಿ ಸಿಗದೆ ಇದ್ದಾಗ ಇವರು ನಿಮಗೆ ಬಾಡಿಗೆ ಆಧಾರದವಾಗಿ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಅಂದ್ರೆ ಈ ಕೃಷಿ ಯಂತ್ರಧಾರ ಕೇಂದ್ರಗಳು ಎಲ್ಲೆಲ್ಲಿ ಇರ್ತವೆ ಅಂತೀರಿ? ಪ್ರತಿ ಹೋಬಳಿನಲ್ಲಿ, ಹೋಬಳಿ ಕೇಂದ್ರದಲ್ಲಿ ಇರ್ತವೆ. ಅದನ್ನ ಈ ಖಾಸಗಿ ಸಂಸ್ಥೆಯವರು ನಿರ್ವಹಣೆ ಮಾಡ್ತಾರೆ, ಈ ಸರ್ಕಾರೇತರ ಸಂಸ್ಥೆಯವರು. ಮತ್ತೆ ಇದಕ್ಕೆ ಈ ಬಾಡಿಗೆ ದರಗಳನ್ನು ಹೇಗೆ ನಿಗದಿ ಮಾಡ್ತೀರಾ? ಇಲ್ಲ, ಬಾಡಿಗೆ ದರಕ್ಕೆ ಮೊನ್ನೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಅವರು ಸ್ಥಳೀಯವಾಗಿ ಏನು ಬಾಡಿಗೆ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ ಅದರಲ್ಲಿ ಮಾಡ್ತಾರೆ. ಅವರು ಕೂಡ ಜಾಸ್ತಿ ಬಾಡಿಗೆ ಇಡ್ಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಅವರ ಷೇರು ಕೂಡ 30% ಇರುತ್ತೆ. 30% ಅವ್ರ ಷೇರನ್ನು ಅದರಲ್ಲಿ ಹಾಕಿ ಬಂಡವಾಳ ಹಾಕಿ ಜಾಸ್ತಿ ಬಾಡಿಗೆ ಮಾಡಿದ್ರೆ ಯಾರು ಬಾಡಿಗೆ ತಗೊಳೋದಿಲ್ಲ, ಕಾಂಪಿಟೇಷನ್ ಇದೆ, ಅವರು ಸ್ಪರ್ಧೆ ಇದೆ. ಸ್ಪರ್ಧೆ ಇರೋದ್ರಿಂದ ಪ್ರೈವೇಟ್ ಅಲ್ಲಿ ಬೇರೆ ಒಬ್ಬ ಯಾರೋ ವ್ಯಕ್ತಿ ವೈಯಕ್ತಿಕವಾಗಿ ಕೊಡೋದ್ರ ಜೊತೆಗೆ ಅದೇ ಕಾಂಪಿಟೇಷನ್ ಸಲುವಾಗಿ ಕೊಡಬೇಕಾಗುತ್ತೆ. ಹಾಗಾಗಿ ಆ ದರವನ್ನು ನೋಡಿ ಅಲ್ಲಿ ಸ್ಥಳೀಯವಾಗಿ ನಿಗದಿಪಡಿಸ್ತಾರೆ. ಸ್ಥಳೀಯವಾಗಿ ಅದು ಅವರವರ ವಿಭಾಗದಲ್ಲಿ ಅವರವರ ಹೋಬಳಿನಲ್ಲಿ ಸ್ಥಳೀಯವಾಗಿ ನಿಗದಿಪಡಿಸ್ತಾರೆ. ಮತ್ತೆ ಹೆಚ್ಚು ಬೇಡಿಕೆ ಬಂದಾಗ ಹೇಗೆ ಆದ್ಯತೆಯನ್ನು ಕೊಡ್ತೀರಾ? ಇಲ್ಲ, ಯಾರು ಅಲ್ಲಿ ಮುಂಚೆ ಅವ್ರಿಗೆ ಬರ್ಸಿರ್ತಾರೆ ಫೋನ್ ಮಾಡಿ ಅಥವಾ ವೈಯಕ್ತಿಕವಾಗಿ ಅವರಿಗೆ ಅದು ನಿರ್ವಹಣೆ ಮಾಡ್ತಾರೆ. ಯಾರು ಮುಂಚಿತವಾಗಿ ಅವರಿಗೆ ತಿಳಿಸಿ ಬೇಡಿಕೆ ಸಲ್ಲಿಸಿರ್ತಾರೋ ಅವರಿಗೆ ಆದ್ಯತೆ ಕೊಡ್ತೀರ? ಅಂದ್ರೆ ಇವೆಲ್ಲ ಈಗ ಚೆನ್ನಾಗಿ ನಡೀತಾ ಇದಾವೆ ಅಂತೀರಿ? ಈಗ ಚೆನ್ನಾಗಿ ನಡೀತಾ ಇದೆ. ಕೆಲವು ಅಲ್ಲಿ ಇಲ್ಲಿ ಕೆಲವು ಸಣ್ಣ ಪುಟ್ಟ ತೊಂದರೆಗಳನ್ನ ಬಂದಿದೆ, ಆದರೂ ಕೂಡ ಒಟ್ಟಾರೆಯಾಗಿ ಈಗಾಗಲೇ ಪ್ರತಿ ವರ್ಷ ಒಂದು ಸುಮಾರು 8-10 ಲಕ್ಷ ಫ್ಯಾಮಿಲಿಗಳು ಉಪಯೋಗಿಸ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ರೈತ ಬಾಂಧವರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಈ ಸಂದರ್ಭದಲ್ಲಿ? ಇಲ್ಲ, ಯಾಂತ್ರೀಕರಣ ಅವಶ್ಯಕತೆ ತುಂಬ ಇದೆ. ಇತ್ತೀಚೆಗೆ ನಮ್ಮ ಈ ಕೃಷಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ಕನಸಿನ ಹಾಗೆ ಡಬ್ಲಿಂಗ್ ದಿ ಫಾರ್ಮಿಂಗ್ ಇನ್ಕಮ್ ಅಂತ ಹೇಳ್ತಾರೆ, ದ್ವಿಗುಣಗೊಳಿಸುವುದು ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕಾದ್ರೆ ನಾವು ಅತ್ಯಂತ ಇಳುವರಿ ಬರ್ತಕ್ಕಂತ ಬೀಜಗಳನ್ನು ಉಪಯೋಗಿಸಬೇಕಾಗುತ್ತೆ, ಅತ್ಯಂತ ಮುಂದುವರೆದ ತಾಂತ್ರಿಕತೆಗಳನ್ನು ಉಪಯೋಗಿಸಬೇಕಾಗುತ್ತೆ, ಅದಕ್ಕೆ ಸರಿಯಾಗಿ ಬಿತ್ತನೆ, ಅದಕ್ಕೆ ಸರಿಯಾಗಿ ಎಲ್ಲ ಚಟುವಟಿಕೆಗಳನ್ನು ಮಾಡಲೇಬೇಕಾಗುತ್ತೆ. ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿದಾಗಲೇ ಮಾತ್ರ ನಾವು ದ್ವಿಗುಣಗೊಳಿಸಕ್ಕೆ ಸಾಧ್ಯವಾಗೋದ್ರಿಂದ ಇವತ್ತಿನ ಒಂದು ಕ್ಲೈಮೇಟ್ ಏನಿದೆ ನಮ್ಮದು ಹವಾಗುಣಕ್ಕೆ ತಕ್ಕಂತೆ ನಾವು ಬೆಳಿಬೇಕಾದಾಗ ಯಂತ್ರಗಳ ಅವಶ್ಯಕತೆ ಅನಿವಾರ್ಯತೆ ತುಂಬ ಇದೆ. ಮತ್ತೆ ನಾವು ಈಗಾಗಲೇ ನಾವು ಸುಮಾರು ನಮ್ಮ ದೇಶದಲ್ಲಿ ಸುಮಾರು 45% ನಾವು ಯಂತ್ರಗಳನ್ನು ಉಪಯೋಗಿಸ್ತಾ ಇದೀವಿ. ನನ್ನ ಒಂದು ಅನಿಸಿಕೆ ಪ್ರಕಾರ ಪ್ರತಿ ವರ್ಷದಲ್ಲೂ ಕೂಡ ನಾವು ಯಂತ್ರಗಳನ್ನು ಜಾಸ್ತಿ ಬಳಕೆ ಮಾಡಲೇಬೇಕಾಗುತ್ತೆ, ಮತ್ತು ಮಾಡ್ತಾ ಇದ್ದಾರೆ. ಎಲ್ಲ ರೈತರು ಕೂಡ ಸ್ಥಳೀಯವಾಗಿ ಸಿಗ್ತಕ್ಕಂಥ ರೈತರಿಂದ ಅಥವಾ ಕೃಷಿ ಯಂತ್ರಧಾರೆಯಿಂದ ಸಾಧ್ಯವಾದರೆ ನಿಮಗೆ ಬಂಡವಾಳ ಮಾಡಲಿಕ್ಕೆ ಅವಕಾಶ ಇದ್ದರೆ 50% ಸಹಾಯಧನದಲ್ಲಿ ಯಂತ್ರಗಳನ್ನು ಕೃಷಿ ಇಲಾಖೆಯಿಂದ ಖರೀದಿ ಮಾಡಿ ನಿಮ್ಮ ಕೃಷಿಯಲ್ಲಿ ಬಳಸ್ಕೊಂಡು ರೈತರ ಆದಾಯವನ್ನು ದ್ವಿಗುಣಗೊಳಿಸುವತ್ತ ನಡೀಲಿ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ತುಂಬಾ ಸಂತೋಷ ದಿವಾಕರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಯಾಂತ್ರೀಕರಣ ಅಂದ್ರೇನು, ಇದರ ಉದ್ದೇಶ ಅವಶ್ಯಕತೆ, ಮತ್ತೆ ಈ ಬಾಡಿಗೆ ಆಧಾರಿತ ಈ ಕೃಷಿ ಯಂತ್ರೋಪಕರಣಗಳ ಕೇಂದ್ರಗಳು ಕೃಷಿ ಯಂತ್ರಧಾರೆ ಬಗ್ಗೆ ಕೂಡ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಜೈ ಕಿಸಾನ್. ಕೃಷಿ ರಂಗದಲ್ಲಿ ಇದುವರೆಗೆ ಕೃಷಿ ಯಾಂತ್ರೀಕರಣ ಈ ಕುರಿತು ಕೃಷಿ ಅಧಿಕಾರಿ ಎಂಎಸ್ ದಿವಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ನಮ್ಮ ನಾಳಿನ ಕೃಷಿರಂಗದಲ್ಲಿ ಹಿಪ್ಪುನೇರಳೆ ಬೇಸಾಯ ಕುರಿತು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಡಾ ಶಶಿಧರ್ ಕೆಆರ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು.